ಸ್ಮರಣೆ ಒಂದೆ ಸಲದೆ ಗೋವಿಂದನ ನಾಮ ಒಂದೆ ಸಲದೆ ಸ್ಮರಣೆ ಒಂದೆ ಸಲದೆ ಗೋವಿಂದನ ನಾಮ ಒಂದೆ ಸಲದೆ ಸ್ಮರಣೆ ಒಂದೆ ಸಲದೆ ಗೋವಿಂದನ ನಾಮ ಒಂದೆ ಸಲದೆ ಸ್ಮರಣೆ ಒಂದೆ ಸಲದೆ ಗೋವಿಂದ ಪರಮ ಮೂಢ ನಾಡುನೇ